ಕುಟುಂಬವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಅನುಭವ ಕುರಿತು ಯಲ್ಲಾಪುರದ ಸೈಯದ್ ಜಮೀಲ್ ಅಹಮದ್ ಅವರೊಂದಿಗೆ ಸಂದರ್ಶನ. ಈಗ ನಮ್ಮ ಜೊತೆಯಲ್ಲಿ ಸೈಯದ್ ಜಮೀಲ್ ಅಹಮದ್ ಅವರಿದ್ದಾರೆ. ಇವರು ಯಲ್ಲಾಪುರದ ಹತ್ತಿರ ಅರಳಿಕೊಪ್ಪದಲ್ಲಿ ತೋಟವನ್ನು ಮಾಡಿಕೊಂಡಿದ್ದಾರೆ. ಈ ಹಿಂದೆ ಮುಂಬೈದಲ್ಲಿದ್ದರು. ಅವರು ಮೂಲತಃ ನಮ್ಮ ಕರ್ನಾಟಕದವರಾದರೂ ಮುಂಬೈದಿಂದ ಮತ್ತೆ ನಮ್ಮ ಮನೆಗೆ ಬರೋಣ ಅಂತೇಳಿ ಕರ್ನಾಟಕಕ್ಕೆ ಬಂದು ಅದರಲ್ಲಿ ಯಲ್ಲಾಪುರದ ಹತ್ರ ಅರಳಿಕೊಪ್ಪದಲ್ಲಿ ತೋಟವನ್ನು ಮಾಡಿಕೊಂಡು ಇದ್ದಾರೆ. ಈಗ ಹೇಗೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಿಳಿಸಿಕೊಡ್ತಾರೆ. ನಮಸ್ಕಾರ ಸೈಯದ್ ಜಮೀಲ್ ಅಹಮದ್ ಅವರು. ನಮಸ್ಕಾರ. ಎಷ್ಟು ಜಮೀನು, ಏನೇನು ಬೆಳೆ ಬೆಳಿತೀರಿ? ನಮ್ದು ಎಲ್ಲ ಟೋಟಲ್ ಜಮೀನಿದ್ದು 9 acres ಉಂಟು. ಆದಾದಲ್ಲಿ ನಾವು 4 acres ಅಡಕೆ ಹಾಕಿದ್ದೆ, ಹಾವು ಹಾಕಿದ್ದೆ. ಇನ್ ಬಿಟ್ವೀನ್ ದ ಕ್ರಾಪ್ ಬ್ಲಾಕ್ ಪೇಪರ್. ಈಗ ಕಾಳುಮೆಣಸು ಹಾಕಿರಲ್ಲ, ಅದು ಅಡಿಕೆ ಗಿಡಕ್ಕೆ ಹಬ್ಸಿದ್ದ? ಹಾ, ಅಡಿಕೆ ಗಿಡಕ್ಕೆ ಇದು ಸಪೋರ್ಟ್ ಮಾರಿ ಹಚ್ಚಿದೆ. ಎಷ್ಟು ವರ್ಷ ಆಯ್ತು ಅದು ಹಾಕಿ? 14 years. ನೀವು ಇಲ್ಲಿಗೆ ಬಂದು ಹೆಚ್ಚು ಕೊಡಿಮಿ 28 years. ಹೌದಲ್ಲ, 28 years ಈ ತೋಟವನ್ನು ಮಾಡ್ತಾ ಇದ್ದಾರೆ. ಯು ಹ್ ಕಮ್ ಟು ಕರ್ನಾಟಕ 20 years ಬ್ಯಾಕ್. ಬಿಫೋರ್ ಐ ಯೂಸ್ ಟು ಇನ್ ದುಬೈ, ವರ್ಕ್ ದೇ ಫಾರ್ 6 years. ಏನ್ ಐ ವಿ ಕೇಮ್ ಓವರ್ ಇನ್ ಯಲ್ಲಾಪುರ ಅಂಡ್ ವಿ ಬ್ರಾಟ್ ದಿಸ್ ಹ್ಯಾಂಡ್. ಇಲ್ಲಿ ಬಂದ ಮೇಲೆ ಬಂದ ತಕ್ಷಣ ತೋಟ ಮಾಡಿದ್ದ? ಹಾ, ಬಂದ ತಕ್ಷಣ ನಾವು ತೋಟ ಮಾಡಿದ್ದೆ ಎಲ್ಲ. ಆಕ್ಚುಲಿ ಇಟ್ ವಾಸ್ ಓಪನ್ ಲ್ಯಾಂಡ್. ಯಾಕೆ ತೋಟ ಮಾಡ್ಬೇಕು ಅನಿಷ್ಟು? ಸಣ್ಣ ಪುಟ್ಟ ಇದು ಅಗ್ರಿಕಲ್ಚರ್ ಹೋಗು, ಔಟ್ಸೈಡ್ ಗೆ ಫ್ಯೂಚರ್ ಇಲ್ಲ. ಕೃಷಿನೇ ಮಾಡು, ಬೇರೆ ಫೀಲ್ಡ್ ಅಲ್ಲಿ ಫ್ಯೂಚರ್ ಇಲ್ಲ. ಇದು ಮನ್ಸಿಗೆ ಬಂದಿರ್ತೇವೆ. And my brother was also interested in agriculture only. So we thought of his idea and we purchased land over here and we planted this areca nut. Banda yen anistu tota maadabodille intinta bele hakbodu anga anista en gotilla. I have to go everywhere and look at others plantation and we got an idea to how to plant. Adu hakindantra ಇದೇ ತಳಿ ಹಾಕ್ಬೇಕು ಯಾರು ಹೇಳಿದ್ರ? ಇಲಾಖೆಯವ್ರನ್ನ ಬಿಟ್ಟಾಗಿದ್ರ? ಏನಿಲ್ಲ, ಏನ್ ಬಿಟ್ಟಿಲ್ಲ. ಸಹಾಯ ಮತ್ತೆ ಎಂತೆಂತ ತಳಿ ಹಾಕ್ಬೇಕು, ಹೆಂಗ್ ಹಾಕ್ಬೇಕು, ಇವೆಲ್ಲಾನು ಹಾಕಿದ್ಮೇಲೆ ನಿಮ್ಗೆ ಏನ್ ಅನಿಸ್ತ? ಚೆನ್ನಾಗಿದೆ ಅನಿಷ್ಟ ಬೆಳೆಯುವಾಗ? ಹಾ, ಬೆಳಗಿದ್ದು ಚೆನ್ನಾಗಿ ಉಂಟು. ಹೆಂಗ ಆಳ ಬಂದು ಕೆಲಸ ಮಾಡ್ತಾರೋ ಅಥವಾ ಮಷಿನ್ ಏನ್ರ ಯೂಸ್ ಮಾಡ್ತಾರೋ? ಇಲ್ಲಿ ನಾವು ಆಳ ಬಂತಾರೆ, ಮಷಿನ್ ಉಂಟು. ನಾವು ಐ ಆಮ್ ಆಲ್ಸೋ ವರ್ಕಿಂಗ್ ಇನ್ ದ ಪ್ಲಾಂಟೇಶನ್. ನೀವು ಕೆಲಸ ಮಾಡ್ತೀರಿ? ಕೆಲಸ ಮಾಡ್ತೇವೆ. ಏನೇನ್ ಮಾಡ್ತೀರಿ ನೀವು? ನಾವು ಎಲ್ಲ ಮಾಡ್ತಿದ್ದೆ. ಗುಂಡಿ ತೊಗೊಡುದು, ಗೊಬ್ಬರ ಹಾಕುದು, ಅಡಿಕೆ ಸುಡುದು, ಸುಲಿಯುದು, ಎಲ್ಲ ಮಾಡ್ತಿದ್ದೆ. ಎಲ್ಲ ಕೆಲಸ. ಹೆಂಗ್ ಕಲ್ತ್ರಿ ಅದನ್ನ? ಯಾರು ಕಲ್ಸಿದ್ರು? ನಾ ಕಲ್ಸಿದ್ದ ಏನಿಲ್ಲ, ನಾವು ಇದು ನೋಡುದು ಕಲ್ಸಿದ್ದೆ. ಇಲ್ಲಿ ಆಳು ಕರೆದ ಅವ್ರನ್ನು ಕರ್ಸಿರ್ತೀರಿ, ಅವ್ರ ಹೆಂಗ್ ಮಾಡ್ತಾರ ಅದನ್ನ ನೋಡ್ಕೊಂಡು ನೀವು ನೋಡ್ಕೊಂಡ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಗೊಬ್ಬರ ಎಂತ ರಾಸಾಯನಿಕ ಹಾಕುದು, ಸಾವಯವ ಹಾಕ್ತೀರಿ? ಸಾವಯವ ಇದು ಕುರಿಗೆ ಇದು ಗೊಬ್ಬರ ಅಂಡ್ ದಿಸ್ ಒನ್ ಜೀವಾಮೃತ. ಜೀವಾಮೃತ? ಜೀವಾಮೃತ ಹಾಕ್ತಿದ್ದೆ. ಹೆಂಗ್ ತಯಾರು ಮಾಡ್ತೀರಾ ನೀವು ಜೀವಾಮೃತ? ಆಕಳು ಅಂತ ಏನ್ ಸಾಕಿರಿ? ಇಲ್ಲ, ಆಕಳಿಲ್ಲ. ಮತ್ತೆ ಸಗಣಿ ಎಲ್ಲ ಎಲ್ಲಿ ತರ್ತೀರಿ ಅದನ್ನ? ನಾವು ಇದು ಸಗಣಿ ಇದು ಲೋಕಲ್ಗೆ ತರಿಸಿದೆ. ಇದು ಗೋಮೂತ್ರ ಆಲ್ಸೋ ಅವನ್ನೆಲ್ಲಾನು ತರಿಸ್ತೀರಿ? ತರಿಸ್ತೇವೆ. ಒಬ್ಬ ಯಾರು ತಂದು ಕೊಡ್ತಾರೆ ನಿಮ್ಗೆ? ಕೊಡ್ತಾ ಇದೆ. ದುಡ್ಡು ಕೊಡ್ತೀರಿ ಅವ್ರಿಗೆ? ದುಡ್ಡು ಕೊಡ್ತಾ ಇದೆ. ಒಂದು ಡ್ರಮ್ ಅಲ್ಲಿ ಹಾಕಿ ಅವನ್ನೆಲ್ಲಾನು ಮಿಕ್ಸ್ ಮಾಡೋದು? ಮಿಕ್ಸ್ ಮಾಡಿ ಸಗಣಿ ಗಂಜಲ ಬೆಲ್ಲ ಹಿಟ್ಟು ಎಲ್ಲ ಹಾಕಿದ್ದೆ, ಮಿಕ್ಸ್ ಮಾಡಿದೆ. ಆಫ್ಟರ್ 14 days ಐ ಎಮ್ ಪುಟಿಂಗ್ ಟು ಆಲ್ ದ ಪ್ಲಾಂಟ್ಸ್ ಓವರ್ ದೇರ್. ಹಂಗ ಹೋಗಿ ಬಡ್ಡೆಗೆ ಹಾಕ್ಬಿಡುದ ಜೀವಾಣು? ಇದು ಒನ್ ಅಡ್ವಾಂಟೇಜ್. ನೀವು ಎಲ್ಲಿ ಕಡೆ ಹಾಕಿದೆ? ಎಲ್ಲ ಇದು ಹಾಕಿದೆ, ಏನು ಪ್ರಾಬ್ಲಮ್ ಇಲ್ಲ. ಇದು ಮತ್ಲಬ್ ಐಸಾ ಹೈನಿ ಕ್ಯಾ ರೂಟ್ಸ್ ಮೇ ದಲ್ನೆ ಕಾ ಐಸಾ ಕುಚ್ ಹೈನಿ ಕಿದರ್ ಭೀ ಉಡಾ ಕೆ ಆತ ಚಲತ ಎಲ್ಲಿ ಹಾಕಿದ್ರು ನಡೀತೆ ನಡೀತಿದೆ. ಬೇರೆಗೆ ಹಾಕ್ಬೇಕಂತ ಏನಿಲ್ಲ. ಏನಿಲ್ಲ, ಅಲ್ಲಿ ಸ್ವಲ್ಪ ತಂಪ ಇರಬೇಕು ನೀರು. ಮಾಯಿಶ್ಚರ್ ನಮಗೆ ಥೋಡ ಮಾಯಿಶ್ಚರ್ ತುಂಬಾ ಕಿದರ್ ಭೀ ಜಾಕಿ ಉಡಾಯ್ತು ಚಲತೆ. ಲೇಬರ್ ಕಾ ಜರೂರತ್ ಪಡ್ತಾನೆ. ಹಾಗಾಗಿ ಹಾಕೋದೇನ್ ಸಮಸ್ಯೆ ಇಲ್ಲ, ಸ್ವಲ್ಪ ಸ್ವಲ್ಪ ಹಂಗೆ ಚಿಮ್ಕುಸ್ಕೊಂತ ಹೋದ್ರು ಸಾಕು. ಸಾಕು ಸಾಕು ಅಲ್ಲ. ಇದು ಬರೀ ತೆಂಗಿಗೆ ಹಾಕೋದು, ಬೇರೆ ಬೇರೆ ಬೆಳೆಗೆ ಹಾಕೋದು? ಎಲ್ಲ ಬೆಳೆಗೆ ಹಾಕೋದು. ಮತ್ತೆ ಅದು ಜೀವಾಮೃತ ಹಾಕಿದ್ರಿ, ಬೇರೆ ಗೊಬ್ಬರ ಹಾಕಲ್ಲ? ಕೊಟ್ಟಿಗೆ ಗೊಬ್ಬರ ಇದು ನಾವು ಇದು ಕುರಿಗೂ ಗೊಬ್ಬರ ಹಾಕ್ತಿದೆ. ಕುರಿಗೆ ಗೊಬ್ಬರ ಜಾಸ್ತಿ ಹಾಕೋದಿಲ್ಲ, ಸ್ವಲ್ಪ ಹಾಕ್ತಿದೆ. ಯಾಕೆ ಇದು ಹೀಟ್ ಉಂಟು. ಮತ್ತೆ ಇಲ್ಲಿ ತ್ಯಾಜ್ಯ ಇರುತ್ತೆ, ಈಗ ಜೀವನಕ್ಕೆ ಕಸ ಕಳೆ ಅದೆಲ್ಲ ಬೀಳುತ್ತೆ, ಅದ್ರ ಗರಿಗಳು ಬೀಳ್ತವು, ಅವನ್ನೆಲ್ಲಾನು ಕಲಸಿ ಹಾಕುದು. ಹಾ, ಎಲ್ಲ ಕಚರ ಇದು ಉಂಟು, ಎಲ್ಲ ಹಾಕ್ತದೆ. ಹಾ, ಎಲ್ಲ ಕಚರ ಅದು ಬದು ಇದು ಜಂಗಲ್ಗೆ ಇದು ಲೀವ್ಸ್ ಉಂಟು, ಆ ಬಿ ಹಾಕ್ತದೆ. ಅವನ್ ತಗೊಂಬಂದು ಒಂದ್ ತಿಪ್ಪೆ ಮಾಡಿ ಕಳಿಸಿ ಹಾಕುದ ಗೊಬ್ಬರ, ಒಂದ್ ಕಡೆ ತಂದು ಸ್ಟಾಕ್ ಮಾಡಿ ಅದನ್ನ ಕಳೆದ ಮೇಲೆ ಹೊಲ ಹಾಕುದು ಅಥವಾ ನೇರವಾಗಿ ಜಂಗಲ್ಸ್ ತೋಟ ಮೇಲೆ ಹಾಕ್ತದೆ. ಇಲ್ಲಿ ತೋಟಕ್ಕ ಅಷ್ಟು ಬರ್ಡೆಗೆ ಸುತ್ತಮುತ್ತ ಗಿಡ ಸುತ್ತಮುತ್ತ ಅಷ್ಟೇ ಗಿಡಗೆ ಸುತ್ತಮುತ್ತು ಇದು ಹಾಕ್ತದೆ. ಹಂಗ ಹಾಕೋದ್ರ ಏನ್ ಅನುಕೂಲ, ಹಂಗ ಯಾಕೆ ಹಾಕ್ಬೇಕು? ಇದು ಮಾಯಿಶ್ಚರ್ ಉಂಟಿದೆ ಅವ್ರ ಉಸ್ಕೆ ಬಂದ ಮೇಲೆ ಸರ್ಟನ್ ಟೈಮ್ ಕೆ ಡಿಕಂಪೋಸ್ ಹೋ ಜಾತ ತು ಉಸ್ಕೊ ಏಕ ಸಪೋರ್ಟಿಂಗ್ ರೋಲ್ ಉಸ್ಕೊ ಮಿಲ್ ಜಾತಾ ಔರ್ ಉಸ್ಮೇ ಅರ್ಥ್ ವರ್ಮ್ ಕಾ ಕ್ವಾಂಟಿಟಿ ಜ್ಯಾದಾ ಹೋ ಜಾತಾ ತು ಜಮೀನ್ ಕೋ ಲೂಸ್ ಹೋ ಜಾತಾ ಜಮೀನ್. ಹಂಗ ಆಗಿದೆ ನಿಮ್ ತೋಟದಲ್ಲಿ? ಹಾ, ತೋಟದ ಆಗಿದೆ. ಅಂದ್ರೆ ಅದನ್ನ ಹಾಕೋದ್ರಿಂದ ನಾವು ಮುಚ್ಚಿಗೆ ಮಾಡೋದ್ರಿಂದ ಅಲ್ಲಿ ಎರೆಹುಳುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ತಂಪು ಇರೋದ್ರಿಂದ ಅವುಗಳ ಚಟುವಟಿಕೆ ಜಾಸ್ತಿ ಆಗುತ್ತೆ, ಸಂಖ್ಯೆನೂ ಜಾಸ್ತಿ ಆಗುತ್ತೆ, ಸಂಖ್ಯೆ ಜಾಸ್ತಿ ಆಗುತ್ತೆ, ಭೂಮಿ ಒಂದ್ ಸ್ವಲ್ಪ ಪರ್ಳಾಗುತ್ತೆ. ಅದೆಲ್ಲಾನು ಆಗ್ತಾ ಇದೆ ನಿಮ್ ತೋಟದಲ್ಲಿ? ಆಗ್ತಾ ಇದೆ ಸರ್. ಇಷ್ಟ ಮಾಡಿದ್ರೆ ಸಾಕು, ಬೇರೆ ಏನು ಅಂತ ಗೊಬ್ಬರ ಏನ್ ಹಾಕೋಬೇಕಾಗಿಲ್ಲ? ಏನ್ ಬೇಡ, ಇದು ನೀವು ಎಲ್ಲ ಆರ್ಗಾನಿಕ್ ಹಾಕ್ರಿ, ಜೀವಾಮೃತ ನೀವು ಹಾಕಿದ್ರಿ, ಏನಿ ಬೇಡ. ಈಗ ನಾವು ತೆಂಗಿನ ಕಾಯಿಗಳನ್ನು ನೋಡ್ತಾ ಇದೀವಿ, ಬಹಳ ಚಂದ ಸೈಜ್ ಬಂದಿದ್ದಾವೆ, ಕಾರಣ ಏನು? ಇವನು ಅಮೃತ, ಅದು ನೆಕ್ಸ್ಟ್ ಇದು ಕುರಿ ಗೊಬ್ಬರ. ಕುರಿ ಗೊಬ್ಬರ ವರ್ಷಕ್ಕೊಂದ್ಸಲ ಹಾಕೋದು ಅಥವಾ ಹಾಕುದು? ಬಸ್ ಒಂದ್ ವರ್ಷಕ್ಕೆ, ಒಂದ್ ವರ್ಷಕ್ಕೆ. ಇದು ಕುರಿ ಗೊಬ್ಬರ ಎಲ್ಲ ಹಾಕ ನಂತರ ಇದು ಗ್ರೀನ್ ಲಿಫ್ಟ್ ಉಂಟು, ಬೆಡ್ ಮಾಡಿ ಸ್ವಲ್ಪ ಇದು ಹುಚ್ಚಿಕೆ ಮಾಡುದು, ಸುತ್ತು ಕಡೆ ಹಸಿರು ಗೊಬ್ಬರ ಹಾಕಿ ಅದ್ರ ಮೇಲೆ ಮಣ್ಣು ಹಾಕಿದ್ರೆ ಸಾಕು ಅಂತ? ಸಾಕು. ಅದು ಒಂದ್ ವರ್ಷದಲ್ಲಿ ಕಳತ ಅಲ್ಲೇ ಗೊಬ್ಬರ ಆಗುತ್ತೆ, ಇದು ಡಿಕಂಪೋಸ್ ಆಗ್ತದೆ, ಗೊಬ್ಬರ ಆಗ್ತದೆ. ಇಲ್ಲಿ ಬರುವಂತ ಉತ್ಪನ್ನ ಎಲ್ಲಿ ಮಾರಾಟ ಮಾಡ್ತೀರಿ? ಆಕ್ಚುಲಿ ಎಪಿಎಂಸಿ ಹೋದೆ. ಏನೇನು ಎಪಿಎಂಸಿ ಒಳಗೆ ಮಾರಾಟ ಮಾಡೋದು ನೀವು? ದಿಸ್ ಬ್ಲಾಕ್ ಪೇಪರ್, ಏನೇ ಲಿಟಲ್ ನಟ್, ಎರೆಕಾ ನಟ್, ತೆಂಗು ಸ್ಟಾರ್ಟ್ ಆಗ್ತಿದೆ, ಇನ್ನೂ ಬಂದಿಲ್ಲ. ಬಂದಿಲ್ಲ, ಸ್ಲೋ ಬೈ ಸ್ಲೋ ಉಂಟು ಪ್ರೊಸೆಸ್. ನೆಕ್ಸ್ಟ್ ಇದು ಎಲ್ಲ ಎಪಿಎಂಸಿ ಗೆ ಆಗ್ತದೆ. ಅಲ್ಲಿ ಎಪಿಎಂಸಿ ಒಳಗೆ ಮಾರ್ಕೆಟ್ ಇದೆ? ಮಾರ್ಕೆಟ್ ಇದೆ, ಎಪಿಎಂಸಿ ಲೋಕಲ್ ಮಾರ್ಕೆಟ್ ಇದೆ. ಲೋಕಲ್ ಮಾರ್ಕೆಟ್ ಒಳ್ಳೇದು, ಎಪಿಎಂಸಿ ಒಳಗೆ ಮಾರೋದು ಒಳ್ಳೇದು? ಇದು ಎರಡು ಸೇಮ್. ಗುತ್ತಿಗೆ ಕೊಡ್ತಿರೋ, ಒಮ್ಮೆಗೆ ಕೊಟ್ಬಿಡೋದು ಅಥವಾ ಒಂದೊಂದು ಮಾರೋದು ಹೇಗೆ? ನಾವು ಗುತ್ತಿಗೆ ಕೊಡೋದಿಲ್ಲ, ಗುತ್ತಿಗೆ ಕೊಡೋದು ಇದು ಲಾಸ್. ನಾವು ಎಲ್ಲ ಇದು ಆಫ್ಟರ್ ಕ್ಲೀನಿಂಗ್ ದಿ ಡೇಟ್ ಬಂದ್ಮೇ ಮೈ ಎಪಿಎಂಸಿ ಮೇ. ಅಂದ್ರೆ ಗುತ್ತಿಗೆ ಅಂದ್ರೆ ನಾ ಹೇಳೋದು ಏನಂತೇಳಂದ್ರೆ, ಈಗ ಒಂದು ಎರಡು ಕ್ವಿಂಟಲ್ ಮೂರ್ ಕ್ವಿಂಟಲ್ ಅಡಿಕೆ ಆಯ್ತು ನಿಮ್ದು, ಮೂರ್ ಕ್ವಿಂಟಲ್ ಅಲ್ಲಿ ಹೋಗಿ ಮಾರಾಟ ಮಾಡ್ತೀರಿ ಅಲ್ವಾ? ಈ ತೆಂಗಿನಕಾಯಿ ಬಂತು ಅಂದ್ರೆ ಒಂದು ಎರಡು ಹಿಂಗ್ ಮಾರೋದು ಅಥವಾ ಒಂದು ಕೂಡ ಕ್ವಿಂಟಲ್ ಗಟ್ಟಲೆ ಮಾರೋದು ಹೇಗೆ? ಕೊಕೊನಟ್ ಆಕ್ಚುಲ್ ಮೇ ಕ್ವಿಂಟಲ್ ಕೆ ಹೊನಿಕೆ ಬಂದ ಮೇಲೆ ಜಗ ಕನ್ನಿಗವ ಒನ್ ಕೆಜಿ ಟೂ ಕೆಜಿಗೆ ಅದು ಪ್ರಾಫಿಟ್ ಆತಾನೆ, ಹಾಗಾಗಿ ಅಲ್ಲೇ ಕೊಟ್ಬಿಡ್ತೀರಿ ಕ್ವಿಂಟಲ್ ಗಟ್ಟಲೆ. ಇಲ್ಲಿ ಬಂದು ಇಷ್ಟೆಲ್ಲಾನು ಮಾಡ್ತಾ ಇದ್ದಾರೆ, ನಿಮಗೆ ಖುಷಿ ಆಯ್ತಾ? ಸ್ಯಾಟಿಸ್ಫ್ಯಾಕ್ಷನ್ ಉಂಟು. ಇದು ವಾತಾವರಣ ಇದು ನ್ಯಾಚುರಲ್, ಎಲ್ಲ ನ್ಯಾಚುರಲ್, ವಾಟರ್ ನ್ಯಾಚುರಲ್, ಇದು ಆಕ್ಸಿಜನ್ ಉಂಟು. ಇಫ್ ಅಭಿ ಆಪ್ ಸಿಟಿ ಮೇ ಜಬ್ ಜಾಯಿಗೆ ತು ಉದರ ಆಪ್ಕೋ ಆಕ್ಸಿಜನ್ ಕಾ ಜೋ ಕ್ವಾಂಟಿಟಿ ಹೈ ಜೋ ಇನ್ಹೇಲ್ ಕರ್ತಾ ಹೈ ವೋ ಆಪ್ಕೊ ಕಮ್ ಪರ್ಸೆಂಟೇಜ್ ಮೇ ಮಿಲೇಗಾ, ಇದು 100% ಆಕ್ಸಿಜನ್ ಹೈ. ಹಂಗಾಗಿ ನಿಮ್ಮ ಆರೋಗ್ಯ ಸುಧಾರಣೆ ಆಗಿದೆ. ಆರೋಗ್ಯ ಮತ್ತೆ ಇದು ಹೆಲ್ತ್ ಇಸ್ ಹೆಲ್ತ್ ಬೋಲ್ತಾನ ಓ ಹಿಸಾಬ ಇದೆ. ಸೊ ಏಕೆ ಡಿಫ್ರೆನ್ಸ್ ಹೋತೆ, ಸೊ ಎಜುಕೇಶನ್ ಗೆ ಥೋಡಾ ಟ್ರಾವೆಲ್ ಕರ್ನಾ ಪಡತೆ, ವೋ ಏಕ್ ಪ್ರಾಬ್ಲಮ್ ರಹತೆ ಔರ್ ಕುಚ್ ಹೈ ನಹೀ ಇಸ್ಮೇ. ಮತ್ತೆ ನಾವು ಯಾವಾಗಲೂ ಜೀವನವನ್ನ ನೋಡೋದು ನಮಗೆ ಆದಾಯ ಎಷ್ಟಿದೆ, ದುಡ್ಡು ಎಷ್ಟು ಬರುತ್ತೆ ಅನ್ನೋದ್ರ ಮೇಲೆ ನಮ್ಮ ಸಾಮಾಜಿಕ ಪ್ರೆಸ್ಟೀಜ್ ಅನ್ನು ನೋಡ್ತಾರೆ, ಹೌದಲ್ಲ? ನಾವು ಶ್ರೀಮಂತ ಆಗಿದ್ರೆ, ನನ್ನ ಆದಾಯ ಜಾಸ್ತಿ ಆಗಿದ್ರೆ, ನನ್ನ ಸಂಬಳ ಜಾಸ್ತಿ ಆಗಿದ್ರೆ ಮರ್ಯಾದೆ ಕೊಡುದು ಹಿಂಗೆಲ್ಲ ಮಾಡ್ತಾರೆ. ಅದ ಆದಾಯ ಕಡಿಮೆ ಇತ್ತು ಅಂತೇಳಿದ್ರೆ ಅಷ್ಟೊಂದು ಮರ್ಯಾದೆ ಕೊಡಲ್ಲ, ರೆಸ್ಪೆಕ್ಟ್ ಕೊಡಲ್ಲ. ಆ ರೀತಿ ನೋಡುವಾಗ ನಿಮ್ಗೆ ಇಲ್ಲಿ ಬಂದಿದ್ದು ಕೂಡ ನನ್ನ ಮನಪೂರ್ವಕವಾಗಿ ಸಂತೋಷ ಇದೆ, ಇದನ್ನೇ ಕಂಟಿನ್ಯೂ ಮಾಡ್ತೀನಿ, ಇದನ್ನೇ ಇನ್ನೂ ಇಂಪ್ರೂವ್ ಮಾಡ್ತೀನಿ ಅಂತ ಹಂಗ ಅನ್ಸುತ್ತಾ? ಅಬ್ ಇಸ್ಕೆ ಬಂದ್ಮೇಲೆ ಅವ್ರ ಇಂಪ್ರೂವ್ಮೆಂಟ್ ಇಸ್ಕೋ ಅವ್ರ ಅರ್ನೇಕ ಏನು ಏನ್ ಮಾಡ್ಬೇಕು? ಅವು ಪ್ಲಾಂಟೇಶನ್ ಆಗ್ತಿದೆ, ಇದು ಇಸ್ರೇಲಿ ಟೆಕ್ನಿಕ್ ಉಂಟು, 6x10 5x10 ಇದು. ಒಂದ್ ಎಕರೆಗೆ ಕಮ್ಮಿ ಕಮ್ಮಿ 800-1200 ಗಿಡ ಬಂತದೆ. ಆ ಟೆಕ್ನಿಕ್ ನಾವು ನೆಕ್ಸ್ಟ್ ಟೈಮ್ ಇದು ಅವನಿಗೆ ಗಿಡ ಎಲ್ಲ ಹಾಕ್ತಿದೆ. ನೀರಾವರಿ ವ್ಯವಸ್ಥೆ ಇದೆಯಾ? ನೀರಾವರಿ ಉಂಟು, ಎರಡು ಬೋರ ಉಂಟು, ಇದು ವಾಟರ್ ಇಂಟು ಎರಡ್ಗೆ 3.5 ಉಂಟು ಇಂಚಸ್. ಸಾಕಷ್ಟು ಬೇಕಷ್ಟು ಸಾಕು ಸಾಕು, 3.5 ಅಂದ್ರೆ 5 ಎಕರೆಗೆ ಆರಾಮ ಸಾಕು. ಮತ್ತೆ ಇಲ್ಲಿ ಕುರಿ ಸಾಕ್ಬಹುದು, ಆಡು ಸಾಕ್ಬಹುದು, ಕೋಳಿ ಸಾಕ್ಬಹುದು, ಹಂಗ ಅನ್ಸುತ್ತ? ನೆಕ್ಸ್ಟ್ ಇದು ನಾವು ಅವನಿಗೆ ಗಿಡ ಹಾಕ್ತಿದ್ದೆ, ಆ ಇಂದು ನಾವು ಆಳು ಎಲ್ಲ ಇದು ಸ್ಟೇಟ್ ನಾವು ಇದು ವಿಚಾರ ಉಂಟು ಇದು ನೆಕ್ಸ್ಟ್ ಇದಕ್ಕೆ ಅದು ಮಾಡ್ಲಿಕ್ಕೆ ಇಲ್ಲಿ ಅವಕಾಶ ಇದೆ. ಮತ್ ನಿಮ್ ಜಗನು ಇದೆ, ಈಗ ಸ್ಟಾಲ್ ಫೀಡಿಂಗ್ ಗೋಟ್ ರೇರಿಂಗ್ ಅಂತ ಹೇಳಿ ಮಾಡ್ತಾರೆ, ಅದನ್ನ ಮಾಡಬಹುದು, ನಿಮ್ಗೆ ಸಾಕಷ್ಟು ಅವಕಾಶ ಇದೆ. ಇಸ್ಮೇ ಕ್ಯಾ ಮೇರೆಗೂ ಏಕ್ ಪತಾನ ಇಸ್ಮೇ ಸಬ್ಸಿಡಿ ಇದರ ಅಲೌಟ್ ಹೋತೆ. ಐಡಿಯಾ ನೀವು ಸರ್ಚ್ ಕರ್ನಿಗೆ ಬಂದ್ಮೆ ಸ್ಟಾರ್ಟ್ ಕರ್ನಿಗೆ ಅಂದ್ರೆ ಸಬ್ಸಿಡಿ ಅಂತ ಹೇಳಿದ್ರೆ 10 ಆಡುಗಳನ್ನ ಕೊಡ್ತಾರೆ, 10 ಕುರಿಗಳನ್ನ ಕೊಡ್ತಾರೆ, ಅದ್ರ ಬಗ್ಗೆ ಜಾಸ್ತಿ ಡಿಪೆಂಡ್ ಆಗೋದು ಅಷ್ಟು ತಗೊಳ್ರಿ, ಎಷ್ಟು ಬರುತ್ತೆ ಅಷ್ಟು. ಇನ್ನು ಬೇಕಾದ್ರೆ ನಿಮ್ಗೆ ಬೇಕಾದ್ರೆ ಇನ್ನೊಂದು 20-30 ತಗೊಂಬಂದು ಒಂದಿಷ್ಟು ಚೆನ್ನಾಗಿ ಶೆಡ್ ಮಾಡಿ ಅಲ್ಲಿ ನೀವು ಸಾಕಾಣಿಕೆ ಮಾಡಿದ್ರೆ ನಿಮಗೆ ಒಂದು ವರ್ಷಕ್ಕೆ ಅಲ್ಲೇ 100,000 ರೂಪಾಯಿ ಬಂದ್ಬಿಡುತ್ತೆ. ಮತ್ತೆ ನಿಮ್ಗೆ ಗೊಬ್ಬರ ಸಿಗುತ್ತೆ, ಹೊಲಗಳಿಗೆ ಹಾಕ್ತೀರಿ, ಮತ್ತೆ ಅಲ್ಲಿರುವಂತಹ ಕಸ ಕಡ್ಡಿ ಅದಕ್ಕೊಂದು ಸ್ವಲ್ಪ ಮೇವು ಏನಾರು ಬೆಳೆದ್ರೆ ಅಂದ್ರೆ ಅದನ್ನ ತಂದು ಇಲ್ಲಿ ಹಾಕ್ಬಹುದು, ಸಾಧ್ಯತೆಗಳು ಬಹಳ ಇದಾವೆ. ಅಬ್ಬ ಐಸಾ ಕರ್ನಿ ಸೇ ಆಪ್ನೆ ಜೋ ಬೋಲಾ ನಾ ಉಸ್ಮೇ ಸರ್ಕಲ್ ಕಂಪ್ಲೀಟ್ ಹೋಗಿದೆ, ಸೈಕಲ್ ಹೋ ಜಾತಾ ಉಸ್ಮೇ. ಹಿಂಗೇ ಇರ್ಬೇಕು, ಒಂದಕ್ಕೊಂದು ಪೂರಕ, ಒಂದಕ್ಕೊಂದು ಇದು ಅದು ಗೊಬ್ಬರ ಕೊಡುತ್ತೆ, ನಾವು ಬೆಳೆಗಳಿಗೆ ಹಾಕ್ತಿವಿ, ಬೆಳೆ ಫಲ ಕೊಡುತ್ತೆ, ಮತ್ ಮೇವು ಕೊಡುತ್ತೆ, ಆ ಮೇವು ತಂದು ಇದಕ್ಕೆ ಹಾಕ್ತಿವಿ. ಹಿಂಗೆ ಸೈಕಲ್ ಒಂದಕ್ಕೊಂದು ಪೂರಕ. ನೆಕ್ಸ್ಟ್ ಐಸಾ ಪ್ಲಾನಿಂಗ್ ಅಭಿ ಅಭಿ ಬರ್ಸಾತ್ ಕಸ ಕಮ್ ಹೋತಾ ಉಸ್ಕೆ ಪೂರಾ ಪ್ಲಾಂಟೇಶನ್ ಇದರ ಫುಲ್ ಕರ್ನೆ ಮಾಡಿ. ಇನ್ನು ಯುವಕರು ಇದ್ರಿ, ಇನ್ನು ಮಾಡ್ಲಿಕ್ಕೆ ಅವಕಾಶ ಇದೆ. ಓಕೆ ಸರ್. ಮತ್ ಹೆಚ್ಚಿನ ಮಾಹಿತಿ ಬೇಕಾಯ್ತಂದ್ರೆ ಇಲಾಖೆಗಳು ಇದು ಡಿಪಾರ್ಟ್ಮೆಂಟ್ಸ್, ಅವ್ರನ್ನ ಭೇಟಿ ಆಗ್ಬೇಕು, ಅಲ್ಲಿ ಏನೇನ್ ಸೌಲಭ್ಯ ಇದೆ ಕೇಳಬೇಕು, ನಿಮ್ಗೆ ಸಾಧ್ಯತೆ ಇದ್ರೆ ತಗೋಬೇಕು ಅಂತವೆಲ್ಲ ಮಾಡ್ತಾ ಇರ್ಬೇಕು. ಓಕೆ ಸರ್. ಬೇರೆ ರೈತರನ್ನ ಭೇಟಿಯಾಗಿ ಅವ್ರು ಏನೇನ್ ಮಾಡಿದಾರೆ ನೋಡ್ಕೊಳ್ಳಿ. ಇಷ್ಟೆಲ್ಲ ಮಾಹಿತಿಯನ್ನ ಹಂಚ್ಕೊಂಡ್ರಿ ಸೈಯದ್ ಜಮೀಲ್ ಅಹಮದ್, ಒಬ್ಬ ಯುವಕರಾಗಿ ಕನ್ನಡವನ್ನ ಇತ್ತೀಚೆಗೆ ಕಲಿತಾ ಇದ್ದೀರಿ, ನಿಮ್ಗೆ ಸಾಧ್ಯವಾದಂತ ಭಾಷೆಯೊಳಗೆ ನೀವು ಮಾತಾಡಿದಿರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ತೋಟಗಾರಿಕೆ ಅನುಭವ ಕುರಿತು ಯಲ್ಲಾಪುರದ ಸೈಯದ್ ಜಮೀಲ್ ಅಹಮದ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು HB ರಾಮಡಗಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಹೆಬ್ಬೇವು ಕೃಷಿ ಕುರಿತು. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅರಣ್ಯ ಜೀವಿ ವಿಜ್ಞಾನ ವಿಭಾಗದಲ್ಲಿ ಮುಖ್ಯಸ್ಥರಾಗಿರುವ ಡಾಕ್ಟರ್ ಎಚ್ ಶಿವಣ್ಣ ಅವರೊಂದಿಗೆ ಸಂದರ್ಶನ. ಕೇಳುಗರೆಗೆ ನಮ್ಮ ಜೊತೆಯಲ್ಲಿ ಡಾಕ್ಟರ್ ಎಚ್ ಶಿವಣ್ಣ ಅವರಿದ್ದಾರೆ. ಇವರು ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅರಣ್ಯ ಜೀವಿ ವಿಜ್ಞಾನ ವಿಭಾಗದಲ್ಲಿ ಮುಖ್ಯಸ್ಥರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ನಮ್ಮ ಶಿರ್ಸಿಯಲ್ಲಿ ಇರ್ತಕ್ಕಂಥ ಅರಣ್ಯ ಮಹಾವಿದ್ಯಾಲಯದಲ್ಲಿ ಇದ್ದಾರೆ. ಇವತ್ತು ಹೆಬ್ಬೇವು ಅದು ರೈತರ ಮಧ್ಯೆ ಬಹಳ ಚರ್ಚೆಗೆ ಒಳಪಟ್ಟಂತ ಗಿಡ. ಇದನ್ನ ಹೆಚ್ಚಾಗಿ ಕೃಷಿ ಆಧಾರಿತ ಅರಣ್ಯ ಗಿಡಗಳನ್ನಾಗಿ ಆಯ್ಕೆ ಮಾಡಿಕೊಂಡು ರೈತರು ಬೆಳೀತಾರೆ. ಇದು ಲಾಭದಾಯಕ ಅನ್ನೋ ಒಂದು ಉದ್ದೇಶಕ್ಕಾಗಿ, ಮತ್ತೆ ಪರಿಸರ ಪೂರಕ ಕೂಡ, ನಮ್ಮ ಹೊಲದ ಪರಿಸರವನ್ನ ಕಾಪಾಡಲಿಕ್ಕೆ ಇದು ಅನುಕೂಲ ಆಗತ್ತೆ ಅನ್ನುವಂತ ನಿಟ್ಟಿನೊಳಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಡಾಕ್ಟರ್ ಶಿವಣ್ಣ ಅವರು. ನಮಸ್ಕಾರ ಶಿವಣ್ಣ ಅವರು. ನಮಸ್ಕಾರ. ಈಗ ರೈತ ಮಿತ್ರ ಹಾಗೂ ಪರಿಸರ ಪೂರಕ ವೃಕ್ಷ ಹೆಬ್ಬೇವು ಅಂತೇಳಿ ಅಂತೀವಿ, ಅದ್ರ ಬಗ್ಗೆ ಸ್ವಲ್ಪ ಸ್ಥೂಲವಾಗಿ ನಾವು ಪರಿಚಯ ಮಾಡಿಕೊಡ್ತೀರಲ್ಲ. ಹೆಬ್ಬೇವು ಇತ್ತೀಚಿನ ದಿನಗಳಲ್ಲಿ ಬೆಳಕಿಗೆ ಬಂದಿರತಕ್ಕಂತ ಒಂದು ಮರ. ಮೊದಲು ಇತ್ತು, ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ಒಂದು ಪ್ರಾಮುಖ್ಯತೆ ಬಹಳಷ್ಟು ಬಂದಿದೆ. ಕಾರಣ ಇಷ್ಟೇ, ಅದು ವೇಗವಾಗಿ ಬೆಳೀತಕ್ಕಂಥ ಮರ. ರೈತನಿಗೆ ಆದಾಯ ಹೆಚ್ಚಾಗಬೇಕಂದ್ರೆ ಮರಗಳು ಬೇಗ ಬೆಳೀಬೇಕು, ಅದರಿಂದ ಉತ್ಪನ್ನ ಬೇಗ ಬರಬೇಕು. ಈ ದೃಷ್ಟಿಯಲ್ಲಿ ಅವರ ಆರ್ಥಿಕ ಸ್ವಾವಲಂಬನೆ ಆಗ್ತದೆ, ಅದು ಪಡ್ಕೊಳ್ಳೋಕೆ ಅನುಕೂಲ ಆಗ್ತದೆ. ಈ ದೃಷ್ಟಿಕೋನದಲ್ಲಿ ಹೆಬ್ಬೇವು ಏನಿದೆ ಅದು ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ನಾನು ಭಾವಿಸ್ತೇನೆ. ಈ ಹೆಬ್ಬೇವು ಇಂಥ ಪ್ರದೇಶದೊಳಗೆ ಬೆಳಿಬೇಕು, ಇದು ಹಂಗ ಬೆಳೆದ್ರೆ ಸಾಧ್ಯ, ಹಂಗೇನ್ ರೈತು ಅಥವಾ ಹೇಗೆ ಅಂತ? ಹೆಬ್ಬೇವು ಸಹಜವಾಗಿ ಎಲ್ಲಾ ವಾತಾವರಣದಲ್ಲೂ ಬರ್ತದೆ, ಎಲ್ಲಾ ಮಣ್ಣಿನಲ್ಲೂ ಸಹ ಬರ್ತದೆ. ಆದ್ರೆ ಹೆಚ್ಚಿನ ಒಂದು ಫಲವತ್ತ ಇರ್ತಕ್ಕಂಥ ಮಣ್ಣುಗಳಲ್ಲಿ ಯಥೇಚ್ಛವಾಗಿ ಬೆಳೀತದೆ. ಆ ತೇವಾಂಶ ಕಡಿಮೆ ಇದ್ರೆ ಅದರ ಬೆಳವಣಿಗೆ ಕುಂಠಿತ ಆಗ್ತದೆ. ಈ ದೃಷ್ಟಿಯಲ್ಲಿ ನಮಗೆ ಬೇಕಿಲ್ಲದಂತ ಯಾವ ಭೂಮಿ ಮೌಳು ಭೂಮಿ ಇದೆಯೋ, ಏನು ವೇಸ್ಟ್ ಲ್ಯಾಂಡ್ ಅಂತವಲ್ಲ, ಅಂತ ಭೂಮಿಯಲ್ಲೂ ಕೂಡ ಇದು ಬಹಳ ಚಲೋ ಬೆಳೀತದೆ. ಆ ದೃಷ್ಟಿಯಲ್ಲಿ ಇದನ್ನ ಹೆಚ್ಚಿನ ಭಾಗ ನಾವು ಬೆಳೆಗಳನ್ನ ಬೆಳೀತಕ್ಕಂತ ಜಮೀನುಗಳನ್ನ ಬಿಟ್ಟು ಬೇರೆ ಜಮೀನುಗಳಿಗೆ ಇದನ್ನ ಹಾಕೋದ್ರಿಂದ ಸೂಕ್ತ. ಈಗ ಬೇವು ಅಂತ ಹೇಳ್ತೀವಲ್ಲ ನಾವು, ಅಜಾಡಿರೆಕ್ಟಾ ಇಂಡಿಕಾ ಅನ್ನುವಂಥದ್ದು ಬೇವ ಇದೆ, ಅದಕ್ಕೂ ಇದಕ್ಕೆ ಏನ್ ವ್ಯತ್ಯಾಸ? ಬೇವ್ ಏನಿದೆ ಅದು ಔಷಧಿಗೆ ಸಂಬಂಧ ಪಡ್ತಕ್ಕಂತ ಒಂದು ವೃಕ್ಷ. ಅದರ ಮೇಲೆ ಪೇಟೆಂಟ್ಸ್ ಆಗಿದಾವೆ. ಅದರ ತೊಗಟೆ, ಎಲೆ, ಹಣ್ಣು, ಬೇರು ಎಲ್ಲಾ ಭಾಗಗಳನ್ನು ಕೂಡ ಔಷಧಿಗಾಗಿ ಬಳಸ್ತಾರೆ. ಇನ್ನು ಹೆಚ್ಚಿನದಾಗಿ ಹೇಳ್ಬೇಕಂದ್ರೆ ಅದರ ಮುಟ್ಟನ್ನ ಮರವನ್ನ ಮುಟ್ಟಿಗಾಗಿ ಬಳಸ್ತಾರೆ. ಬಯಲುಸೀಮೆಯಲ್ಲಿ ಮನೆ ಕಟ್ಟಲಿಕ್ಕೆ ಇರಲಿ ಅಥವಾ ಕೃಷಿ ಉಪಕರಣಗಳು ಮಾಡ್ಲಿಕ್ಕೆ ಇರಲಿ ಅದನ್ನ ಹೆಚ್ಚಾಗಿ ಬಳಸ್ತಾರೆ. ಆದ್ರೆ ಈ ಹೆಬ್ಬೇವೇನಿದೆ ಇದು ಅಷ್ಟೊಂದು ಗಟ್ಟಿಯಾದಂತ ಮರ ಅಲ್ಲ, ಬಹಳ ಗಟ್ಟಿ ಇಲ್ಲದೇ ಇರ್ತಕ್ಕಂಥ ಮರ. ಆದ್ರೆ ಇದನ್ನ ಹೆಚ್ಚಿನ ಭಾಗ ಪ್ಲೈವುಡ್ ಇಂಡಸ್ಟ್ರಿಯಲ್ಲಿ ಬಳಸ್ತಾರೆ, ಪ್ಲೈವುಡ್ ಅನ್ನ ಮಾಡಲಿಕ್ಕೆ. ಇದರ ಅಗತ್ಯತೆನು ಇತ್ತೀಚಿನ ಹೆಚ್ಚಿನ ಬೇಡಿಕೆ ಇದೆ, ಹಾಗಾಗಿ ಇದರ ಬೆಳವಣಿಗೆ ಇದರ ಬೆಳೆಯ ರೈತರು ಕೂಡ ಮುಂದಾಗಬೇಕಾಗಿದೆ. ಅಂದ್ರೆ ಕುರ್ಚಿ ಮಾಡಲಿಕ್ಕೆ ಟೇಬಲ್ ಮಾಡಲಿಕ್ಕೆ ಅದಕ್ಕೆ ಬರಲ್ಲ ಇದು, ಅವಕ್ಕೆಲ್ಲ ಇದು ಅಷ್ಟೊಂದು ಗುಣಮಟ್ಟ ಹೊಂದಿಲ್ಲ. ಒಂದ್ವೇಳೆ ನಾವು ಕುರ್ಚಿಯವನ್ನ ಮಾಡಿದ್ರು ಕೂಡ ಅವುಗಳ ಬಾಳಿಕೆನು ಕೂಡ ಜಾಸ್ತಿ ಬರೋದಿಲ್ಲ. ಈ ಬೆಳೆಯನ್ನ ವೇಗವಾಗಿ ಬೆಳೆಯುತ್ತೆ ಅಂತ ಹೇಳ್ತಾ ಇದ್ರು, ಹಾಗಾಗಿ ವೇಗವಾಗಿ ಬೆಳೆಯುವುದರಿಂದ ಹೇಗೆ ಲಾಭದಾಯಕ ನಮ್ಮ ರೈತರಿಗೆ? ಇವಾಗ ನಮಗೆ ಹೆಬ್ಬೇವಿನ ಜೊತೆ ಕೆಲವೊಂದನ್ನು ಗಿಡಗಳನ್ನು ನಾನು ಹೆಸರಿಸಲಿಕ್ಕೆ ಇಷ್ಟಪಡ್ತೇನೆ. ಉದಾಹರಣೆಗೆ ನೀಲಗಿರಿ ಇದೆ, ಗಾಳಿ ಮರ ಇದೆ, ಅಕೇಶಿಯಾ ಇದೆ, ಇವೆಲ್ಲವೂ ವೇಗವಾಗಿ ಬೆಳೀತಕ್ಕಂತ ಮರಗಳು. ಒಂದು ವರ್ಷದಲ್ಲಿ ಸಾಕಷ್ಟು ಎತ್ತರ ಬೆಳೀತವೆ, ಎರಡು ಮೂರು ವರ್ಷದಲ್ಲಿ ಇನ್ನೂ ಎತ್ತರ ಬೆಳೀತವೆ, ಐದಾರು ವರ್ಷದಲ್ಲಿ ಕಟಾವಿಗೆ ಬರ್ತವೆ. ಅದೇ ಜಾತಿ ಸೇರಿರತಕ್ಕಂತ ಮರ ಇದು ಹೆಬ್ಬೇವು. ಇದನ್ನ ದಂಡಿಗೆ ಹಾಕೋದು ಅಥವಾ ಇಡಿಯಾಗಿ ಹಾಕೋದು ಹೇಗೆ? ಇದನ್ನ ನಾವು ಬೀಳು ಭೂಮಿ ಇದ್ರೆ, ವೇಸ್ಟ್ ಲ್ಯಾಂಡ್ ಇದ್ರೆ, ಪೂರಾ ವೇಸ್ಟ್ ಲ್ಯಾಂಡ್ ಅಲ್ಲೂ ಕೂಡ ಇದನ್ನ ನಾವು ನಾಟಿ ಮಾಡಬಹುದು. ಬೇರೆ ಬೇರೆ ಭೂಮಿಯ ಫಲವತ್ತತೆ ತಕ್ಕಂತೆ 6 ಅಡಿ 6 ಅಡಿ ಅಥವಾ 7 ಅಡಿ 7 ಅಡಿ ಅಂತರದಲ್ಲಿ, 8 ಅಡಿ 8 ಅಡಿ ಅಂತರದಲ್ಲಿ ನಾವು ಇದನ್ನ ಪ್ಲಾಂಟಿಂಗ್ ಮಾಡಿ ಪ್ರಾರಂಭ ಹಂತದಲ್ಲಿ ನಾವು ಅಂತರ ಬೆಳೆನೂ ಸಹ ತಗೋಬಹುದು. ಒಂದು 2 ವರ್ಷ ಆದ್ಮೇಲೆ ನಾವು ಅಂತರ ಬೆಳೆ ತೆಗಿಲಿಕ್ಕೆ ಆಗೋದಿಲ್ಲ. ಬೇರೆ ಯಾವ ಸೂಕ್ತವಾದಂತಹ ಏರಿಯಾದಲ್ಲಿ ಸೂಕ್ತವಾದ ಬೆಳೆಗಳನ್ನ ಒಂದು ಸಲ 2 ಸಲ ಬೆಳ್ಕೋಬಹುದು. ಹಾಗಾಗಿ ಬೀಜೋತ್ಪಾದನೆ ಮಾಡೋದು ಅಥವಾ ಬೀಜವನ್ನು ಹಾಕಿ ಮಡಿಯಲ್ಲಿ ಹಾಕಿ ಹಚ್ಚುದು ಹೇಗೆ ಅಂತ? ಇದರ ಸಸಿಗಳು ನಮಗೆ ಸಿಗ್ತವೆ, ಹೆಚ್ಚಿನ ಭಾಗ ಅರಣ್ಯ ಇಲಾಖೆಯವರು ಸಹ ಈ ಸಸಿಗಳನ್ನ ಇತ್ತೀಚಿನ ದಿನಗಳಲ್ಲಿ ಕೊಡ್ತಾ ಇದ್ದಾರೆ. ಕೃಷಿ ವಿಶ್ವವಿದ್ಯಾಲಯದ ಅರಣ್ಯ ಕೃಷಿ ವಿಭಾಗದಲ್ಲಿ, ಅರಣ್ಯ ಮಹಾವಿದ್ಯಾಲಯದ ಆಗ್ರೋ ಫಾರೆಸ್ಟ್ ಕೃಷಿ ಅರಣ್ಯ ವಿಭಾಗದಲ್ಲಿ ನಾವು ಸಂಪರ್ಕ ಇಟ್ಕೊಂಡ್ರೆ ಈ ಸಸಿಗಳ ಲಭ್ಯತೆ, ಅದರ ದರ ಇವೆಲ್ಲವನ್ನು ನೋಡಿ ತಿಳ್ಕೊಂಡು ಯಾವ ಸಿಗ್ತಾ ಅಂತ ತಿಳ್ಕೊಂಡು ಅದನ್ನು ಪಡೆಯಬಹುದು. ಇದು ಪರಿಸರ ಪೂರಕ ವೃಕ್ಷ ಅಂತ ಹೇಳಿದ್ರಿ, ಅದು ಹೇಗೆ ಪರಿಸರ ಪೂರಕ ಅಂತ ಹೇಳಿದ್ರೆ? ವಾತಾವರಣದಲ್ಲಿ ಇರ್ತಕ್ಕಂತ ಹೆಚ್ಚಿನ ಇಂಗಾಲದ ಆಮ್ಲವನ್ನ ಈ ಮರ ಹೀರಿಕೊಂಡು ತನ್ನ ಮರ ಮುಟ್ಟಿನಲ್ಲಿ ಶೇಖರಣೆ ಮಾಡ್ತದೆ. ಇದಕ್ಕೆ ನಾವು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೀವಿ. ಆ ಒಂದು ಕ್ರಿಯೆಯಲ್ಲಿ ವಾತಾವರಣದಲ್ಲಿ ಇರ್ತಕ್ಕಂತ ಏನು ಇಂಗಾಲದ ಆಮ್ಲ ಇದೆ ಅದನ್ನ ಹೀರಿಕೊಳ್ಳೋದ್ರಿಂದ ಇದು ಪರಿಸರ ಪೂರಕ ಅಂತ ನಾವು ಇದನ್ನ ಕರಿಬಹುದು. ಇಡಿಯಾಗಿ ಏಕ ಬೆಳೆಯಾಗಿ ಕೂಡ ಬೆಳೀತಾರೆ ಅಥವಾ ಬೇರೆ ಬೆಳೆಗಳ ಜೊತೆ, ಅರಣ್ಯ ಬೆಳೆಗಳ ಜೊತೆ, ಅದನ್ನೊಂದು ಗಿಡ ಇನ್ನೊಂದು ಗಿಡ ಅಥವಾ ಅದು ಮೂರ್ನಾಲ್ಕು ಬೇರೆ ಬೇರೆ ತರದ ಗಿಡಗಳ ಜೊತೆ ಬೆಳೆದ್ರೆ ಒಳ್ಳೇದು ಅಥವಾ ಒಂದೇ ಬೆಳೆಯಾಗಿ ಬೆಳೆದ್ರೆ ಒಳ್ಳೇದು? ಮುಖ್ಯವಾಗಿ ಹೇಳಬೇಕಂದ್ರೆ ಈ ಒಂದು ಹೆಬ್ಬೇವು ಮರವನ್ನ ಬೇರೆ ಗಿಡಗಳ ಜೊತೆ ಬೆಳೆದ್ರೆ ಬಹಳ ಒಳ್ಳೇದು. ಯಾಕಂದ್ರೆ ನಮಗೆ 6 ವರ್ಷ ಸುಮ್ಮನೆ ಏನು ಕಾಲ ಕಳೆಯಕ್ಕಾಗದಂಗೆ ಮಧ್ಯದಲ್ಲಿ ನಮಗೆ ಅಂತರ ಬೆಳೆಯಾಗಿ ಒಂದು ಬೆಳೆ ಕೈ ಸಿಕ್ಬಿಡುದು. ಉದಾಹರಣೆಗೆ ದಾಳಿಂಬೆ, ದಾಳಿಂಬೆನ ಕೆಲವು ಪ್ರದೇಶದಲ್ಲಿ ಹೆಬ್ಬೇವು ದಾಳಿಂಬೆ ಬೆಳೆದರೆ, ಇನ್ನು ಕೆಲವು ಪ್ರದೇಶದಲ್ಲಿ ಹೆಬ್ಬೇವು ಗಂಧ ಬೆಳೆದರೆ, ಇನ್ನ ಕೆಲವು ಪ್ರದೇಶದಲ್ಲಿ ಹೆಬ್ಬೇವು ಮತ್ತು ಇತರೆ ಬೆಳೆಗಳನ್ನು ಸಹ ಬೆಳೆದರೆ. ಹೀಗಾಗಿ ಒಂದು ಬರೀ ಹೆಬ್ಬೇವನ್ನೇ ಬೆಳೆಯೋದಕ್ಕಿಂತ ಬೇರೆ ಬೆಳೆಗಳ ಜೊತೆ ಬೆಳೆಯೋದ್ರಿಂದ, ಇನ್ನು ಕಾಡು ಮರಗಳಂತಂದ್ರೆ ಹೆಬ್ಬೇವು, ಡಾಲ್ಬರ್ಜಿ, ಅಸಿಸು ಅಂತ ಇದ್ವಿ, ಇಂಥವನ್ನು ಕೂಡ ಬೆಳೆಯೋದ್ರಿಂದ ಇದನ್ನು ಬೇಗ ಕಟಾವ್ ಆದ್ಮೇಲೆ ಬೇರೆ ಕಾಡು ಮರಗಳನ್ನು ನಾವು ಕಟಾವ್ ಮಾಡ್ಕೋಬಹುದು. ಆರ್ಥಿಕವಾಗಿ ನಮ್ಗೆ ಲಾಭ ಆಗಬೇಕಾಯಿತು ಅಂದ್ರೆ ಇಷ್ಟು ವರ್ಷದ ನಂತರ ಕನಿಷ್ಠ ಬಿಟ್ಟು ಕಟಾವ್ ಮಾಡಬೇಕು ಹಂಗೇನಾದ್ರು? ಹೌದು, ಇದು ವೇಗವಾಗಿ ಬೆಳೀತದಂತ ಇದ್ರು ಸಹ ಕೆಲವೊಂದು ಕಾಲ ಅಗತ್ಯವಾಗಿ ಬೇಕೇ ಬೇಕು. ಇದು ಕಟಾವ್ ಮಾಡ್ಲಿಕ್ಕೆ 5-6 ವರ್ಷ ಬೇಕಾಗ್ತದೆ ಕನಿಷ್ಠ. ಈಗ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಕೂಡ ಎಲ್ಲಾ ಪ್ರಯತ್ನಗಳು ನಡೆದವೆ. 4 ವರ್ಷದಿಂದ 5 ವರ್ಷದೊಳಗೆ ಕಟಾವ್ ಮಾಡಿದ್ರೆ ಎಷ್ಟು ಲಾಭ ಬರ್ತದೆ ಅಂತ ಇವೆಲ್ಲ ದೃಷ್ಟಿ ನೋಡಿದ್ರೆ 5-6 ವರ್ಷ ಏನ್ ಸದ್ಯ ಇದೆ ಅದು ಸೂಕ್ತ ಅಂತ ಅನಿಸ್ತದೆ. ಬೆಳಿಬೇಕಾದ್ರೆ ಇದು ಅರಣ್ಯದ ಬೆಳೆ ಅಂದ್ರೂ ಕೂಡ ಕಾಳಜಿ ಏನಾದ್ರು ಬೇಕಾಗುತ್ತಾ? ಇದಕ್ಕೆ ಯಾವ ಕಾಳಜಿನೂ ಬೇಕಾಗಿಲ್ಲ, ರೋಗ ರುಜಿನೆ ಅವ್ಯಾವ ಬರೋದಿಲ್ಲ. ನೀರು ಮತ್ತು ಪೌಷ್ಟಿಕಾಂಶ ಅವನ್ನ ನಾವು ಹುಡುಕಬೇಕಾಗ್ತದೆ. ಇನ್ನು ಹೇಳ್ಬೇಕಂತಂದ್ರೆ ನೀರೇ ಮುಖ್ಯ. ಆ ಭೂಮಿಲಿರ್ತಕ್ಕಂಥ ಇದು ಬೇರು ಆಳವಾಗಿ ಹೋಗೋದ್ರಿಂದ ಇದಕ್ಕೆ ನಾವು ಪೌಷ್ಟಿಕಾಂಶಗಳನ್ನೇನು ಜಾಸ್ತಿ ಕೊಡೋದು ಬೇಕಾಗೋದಿಲ್ಲ. ಬೇರುಗಳು ಆಳವಾಗಿ ಪೌಷ್ಟಿಕಾಂಶ ಹೀರಿಕೊಳ್ತವೆ. ಆದ್ರೆ ಆ ತೇವಾಂಶ ಮಾತ್ರ ಬೇಕೇ ಬೇಕು. ತೇವಾಂಶ ಇಲ್ಲ ಅಂದ್ರೆ ಗಿಡ ಕುಂಠಿತ ಹೋಗ್ತದೆ. ಬದುವಿನಲ್ಲಿ ಬೆಳೆದ್ರೆ ಒಳ್ಳೇದಾ? ಬದುವಿನಲ್ಲಿ ಬೆಳೆದ್ರು ಒಳ್ಳೇದು ಇದು, ಯಾಕಂದ್ರೆ ಇದು ಅಡ್ಡ ಪರಿಣಾಮ ಯಾವ ಇಲ್ಲ ಇದರಿಂದ. ಒಂದ್ ವೇಳೆ ಅದು ಅಗಲವಾಗಿ ಹೋಗ್ತಿದ್ರೆ ಸೈಡ್ ರೆಂಬೆಗಳನ್ನ ಸ್ವಲ್ಪ ಆಗಾಗ್ಗೆ ಟ್ರಿಮ್ ಮಾಡ್ತಾ ಇದ್ರೆ ನಮ್ಮ ಬೆಳೆಗಳಿಗೂ ಕೂಡ ನೆರಳಿನ ಒಂದು ಪ್ರಭಾವ ಬೀರೋದಿಲ್ಲ. ಈ ದೃಷ್ಟಿಯಲ್ಲಿ ಬದುವಿನಲ್ಲೂ ಕೂಡ ಇದನ್ನ ನಾವು ಯಥೇಚ್ಛವಾಗಿ ಬೆಳಿಬಹುದು. ಇದು ನಾವು 10 ವರ್ಷ ಬಿಟ್ಟು, 15 ವರ್ಷ ಬಿಟ್ಟು, 20 ವರ್ಷ ಬಿಟ್ಟು, ಹಂಗೆ ವರ್ಷಗಳಿಂದ ವರ್ಷಕ್ಕೆ ಹೆಚ್ಚಾಕೋಂತ ಹೋಗುತ್ತಾ ಇದ್ರೆ ಬೆಲೆ? ಇದಕ್ಕೆ ಮಾರ್ಕೆಟ್ ನೋಡಿದಾಗ, ಬೆಲೆ ನೋಡಿದಾಗ ಇದನ್ನ ಖರೀದಿ ಮಾಡೋರು ಹೆಚ್ಚಾಗ ಅಲ್ಪ ಪ್ರಮಾಣದಲ್ಲಿದ್ದಾರೆ. ಅವರ ಒಂದು ಒಡನಾಟ ಇಟ್ಕೊಂಡು ರೇಟ್ ಅನ್ನು ನೋಡಿಕೊಂಡು ನಾವು ಬೆಳೆದ್ರೆ ಒಳ್ಳೇದು. ಕೆಲವೊಂದ್ಸಲ ಬೈಬ್ಯಾಕ್ ಸಿಸ್ಟಮ್ ಅಂತ ಇದಾವೆ, ಆ ತರ ಮಾಡ್ಕೊಂಡ್ರೆ ರೈತರು ಬಹಳ ಒಳ್ಳೇದು. ಏನು ಅವರು ತಗೊಳ್ಳೋರಿದ್ದಾರೆ ಅವರೇ ಬಂದು ಮೊದಲೇ ಸ್ವಲ್ಪ ಅಡ್ವಾನ್ಸ್ ದುಡ್ಡು ಕೊಟ್ಟು ಅನಂತರ ಅವರೇ ಖರೀದಿ ಮಾಡ್ತಕ್ಕಂತ ಸಿಸ್ಟಮ್ ಅನ್ನ ಅಳವಡಿಸಿಕೊಂಡ್ರೆ ರೈತರಿಗೆ ಬಹಳ ಅನುಕೂಲ. ಆರ್ಥಿಕವಾಗಿ ಯಾವ ರೀತಿ ಲಾಭದಾಯಕ ಈ ಬೆಳೆ? ಇದು 6 ವರ್ಷಕ್ಕೆ ನಾವು ಕಟಾವ್ ಮಾಡ್ತೀವಿ ಅಂತ ಹೇಳಿದ್ರೆ 6 ವರ್ಷಕ್ಕೆ 1 ಎಕರೆಯಿಂದ ಸುಮಾರು 6 ಲಕ್ಷ ದುಡ್ಡು ಅಂದಾಜಿನ ಮೇಲೆ ಬರಬಹುದು. ಅದು ರೇಟ್ ಅನ್ನು ಅವಲಂಬಿಸಿದೆ. 6 ವರ್ಷಕ್ಕೆ 6 ಲಕ್ಷ ಅಂದ್ರೆ ಅಲ್ಲಿಗೆ ವರ್ಷಕ್ಕೆ 1 ಎಕರೆಯಿಂದ 1 ಲಕ್ಷ ಈ ತರ ರೈತನೇ ಸಿಕ್ಕಂಗಾಯ್ತು. ಸೊ ಆ ತರ ಲಾಭ ಬೇರೆ ನಾವು ಬೆಳೆಗಳಲ್ಲಿ ತಗೊಳ್ಳೋದು ಬಹಳ ಕಷ್ಟ. 1 ಎಕರೆಯಿಂದ 1 ಲಕ್ಷ. ಸೊ ಈ ದೃಷ್ಟಿಯಲ್ಲಿ ಇದು ಲಾಭದಾಯಕ ಅಂತ ಈಗಾಗಲೇ ಪ್ರಚಲಿತದಲ್ಲಿ ಇದೆ. ಅದರ ಜೊತೆ ಒಳ ಬೆಳೆಗಳನ್ನು ಬೆಳೆಯುವುದರಿಂದ ನಮಗೆ ಲಾಭ ಆಗುತ್ತೆ. ಹೌದು, ಅದರಿಂದ ಇನ್ನೂ ಹೆಚ್ಚಿನ ಲಾಭದಾಯಕ ಆಗ್ತದೆ. 1-2 ವರ್ಷ 3 ವರ್ಷ ತನಕ ಒಳಗಡೆ ಬೆಳೆಯನ್ನು ಬೆಳಿಬಹುದು ನಾವು. ಒಂದ್ವೇಳೆ ಇನ್ನೂ ವೇಗವಾಗಿ ಅಲ್ಲಿ ಫಲವತ್ತತೆ ಚಲೋ ಇತ್ತು, ಮರ ಬಹಳ ವೇಗವಾಗಿ ಬೆಳೀತಂದ್ರೆ 1-2 ವರ್ಷ ಬೆಳಕಬಹುದು. ಇನ್ನು ಕೆಲವು ಕಡೆ ಏನಾದ್ರು ಅರಿಶಿನ ಹಾಕದಿದ್ರೆ, ನೆರಳನ್ನ ಕೇಳ್ತಕ್ಕಂತ ಬೆಳೆಗಳು ಹಾಕ ಅಂತ ಇದ್ರೆ 1-2 ಸಾಲು ಮಧ್ಯದಲ್ಲಿ ಹಾಕಿ ಅದರ ಲಾಭ ತಗೋಬಹುದು. ಈ ಅರಣ್ಯ ಬೆಳೆಗಳನ್ನ ನಾವು ಬೆಳೆಯೋದ್ರಿಂದ ಬದುವಿಗೆ ಹಾಕ್ಲಿ ಎಲ್ಲೇ ಹಾಕ್ಲಿ ಮಳೆ ಬರುವಂತ ಪ್ರದೇಶದೊಳಗ ಒಂದ್ ರೀತಿಯಿಂದ, ಇನ್ನು ಬಯಲು ಸೀಮೆಯೊಳಗೆ ಕೂಡ ಇದನ್ನ ಬೆಳೀತಾ ಇರ್ತಾರೆ. ಅದ್ರ ನೆರಳು ಏನಾದ್ರೂ ಮುಖ್ಯ ಬೆಳೆಗೆ ತೊಂದರೆ ಮಾಡೋದು ಹಂಗೆ ಏನಾಗುತ್ತಾ? ಇದರಿಂದ ಆತರ ಪರಿಣಾಮ ಯಾವೂ ಇಲ್ಲ. ಆದ್ರೆ ಹೆಚ್ಚಿನ ಒಂದು ಎಲೆಗಳ ಸಾಂದ್ರತೆ ಜಾಸ್ತಿ ಇದ್ದಾಗ ನೆರಳು ಬೀಳೋದ್ರಿಂದ ಪಕ್ಕದಲ್ಲಿರ್ತಕ್ಕಂತ ಸುಮಾರು ಬೆಳೆ ಹಾಳಾಗ್ತದೆ ಅಂತ ಕೆಲವರು ಹೇಳ್ತಾರೆ. ಆದ್ರೆ ಆ ಒಂದು ವೈಜ್ಞಾನಿಕವಾಗಿ ನಮಗೆ ಅದು ಕಂಡು ಬಂದಿಲ್ಲ. ಇದರ ತಪ್ಪಲ ಏನಾದರೂ ನಮ್ಮ ದನಕರುಗಳಿಗೆ ಉಪಯೋಗ ಆಗುತ್ತಾ? ಇದರ ತಪ್ಪಲನ್ನ ಹೆಚ್ಚಾಗಿ ದನಗಳು ತಿನ್ನೋದಿಲ್ಲ. ಆದ್ರೆ ಒಳ್ಳೆಯ ಒಂದು ಗೊಬ್ಬರ ಆಗಿ ಬಳಸಬಹುದು. ಇದನ್ನ ಕಟಾವ್ ಮಾಡೋದು ಒಂದೇ ಸರ ಆಗಿದ್ದರಿಂದ ನಾವು ಪದೇ ಪದೇ ಕಟಾವ್ ಮಾಡೋದಿಲ್ಲ. ಒಂದೇ ಸರ ಕಟಾವ್ ಮಾಡೋದ್ರಿಂದ ಆ ಏನು ತಪ್ಪಲ ಸಿಕ್ತೈತೆ ಅದನ್ನೆಲ್ಲವೂ ನಾವು ಕ್ರೋಡೀಕರಿಸಿ ಹಸಿರೆಲೆ ಗೊಬ್ಬರ ಆಗಿ ಬಳಸಬಹುದು. ಒಂದ್ಸಲ ಕಟಾವ್ ಮಾಡಿದ್ವಿ ಅಂದ್ರೆ ನೆಲ ಸಮ ಹಾಗೆ ಮತ್ತೆ ಅದನ್ನ ಚಿಗುರು ಬಡ್ಲಿಕ್ಕೆ ಬಿಡಬೇಕು, ಅದನ್ನ ತೆಗೆದು ಹಾಕ್ಬೇಕು ಹೇಗೆ ಅಂತ? ಸೊ ಪೂರ ತೆಗೆದು ಹಾಕದೆ ಒಳ್ಳೇದು. ಇದು ಕಾಪೀಸ್ ಅಂತ ಅಂತೀವಿ. ಆ ಕಾಪೀಸ್ ಬಂದ್ರು ಅಷ್ಟೊಂದು ದಷ್ಟಪುಷ್ಟವಾಗಿ ಬರೋದಿಲ್ಲ. ಹಾಗಾಗಿ ಇದನ್ನ ಕೂಳೆ ಬೆಳೆಯಾಗಿ ಬೆಳೆಯೋದು ಅಷ್ಟೊಂದು ಸಮಂಜಸ ಅಲ್ಲ. ಇಂಥ ಒಂದು ಬೆಳೆಯನ್ನ ಬೆಳೆದು ನಾವು ಪೂರ್ತಿ ತೆಗೆದು ಹಾಕಿದೀವಿ ಅಂದ್ರೆ ಆಮೇಲೆ ಬೇರೆ ಬೆಳೆಗಳನ್ನ ಬೆಳಿಲಿಕ್ಕೆ ಏನ್ ತೊಂದ್ರೆ ಇಲ್ವೋ ಹೇಗೆ? ಈ ಒಂದು ಮರ ನಾವು ಕಟಾವ್ ಮಾಡಿದ್ಮೇಲೆ ಇದ್ದ ಎಲ್ಲಾ ಬುಡಗಳನ್ನು ತೆಗೆದು ಬೇರೆ ಬೆಳೆಗಳನ್ನು ಬೆಳಿಬಹುದು. ಅದರಿಂದ ಯಾವ ತರ ದುಷ್ಪರಿಣಾಮಗಳು ಇಲ್ಲ. ಇದರ ಒಂದು ಪ್ರಭಾವ ಆನಂತರ ಬೆಳೀತಕ್ಕಂತ ಬೆಳೆಗಳಿಗೂ ಯಾವ ಒಂದು ಪ್ರಭಾವ ಬೀರೋದಿಲ್ಲ. ತೂಕದ ಮೇಲೆ ತೊಗೊಳ್ತಾರೆ ಹೊಳ್ಳಿಲ್ಲ ಇದನ್ನ? ತೂಕ ಅಂದ್ರೆ ಟನ್, 1 ಟನ್ಗೆ ಇಷ್ಟು ರೊಕ್ಕ ಅಂತೆ. ಈಗ 1 ಟನ್ಗೆ ಹಸಿ ಮರಕ್ಕೆ 1 ಟನ್ಗೆ 2,500 ರಿಂದ 3,000 ರೂಪಾಯಿ ಈ ತರ ಇದೆ. ಅದನ್ನ ನಾವು ಒಂದು ಅಂದಾಜಿನ ಪ್ರಕಾರ ನೋಡಿದ್ರೆ ಸರಾಸರಿ 1 ಎಕರೆಗೆ ಸುಮಾರು 35-40 ಟನ್ ಅಷ್ಟು ಇದರ ಒಂದು ಮರಗಳ ಮುಟ್ಟು ಮರ ಸಿಗ್ಬೋದು. 6 ವರ್ಷದ ನಂತರ 1 ಎಕರೆಗೆ ಸುಮಾರು 240-250 ಟನ್ಗಳಷ್ಟು ಹಸಿ ಮರ ಲಭ್ಯವಿದ್ದು ಅದರಲ್ಲಿ ಪ್ರತಿ 1 ಟನ್ಗೆ 2,500 ಅಂತ ನಾವು ಕಟ್ಟಿದ್ರೆ ನಮಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಅಷ್ಟು ಆದಾಯ ಬರಬಹುದು. ಹಾಗಾಗಿ ಇಂತ ಒಂದು ಬೆಳೆಯನ್ನ ಆಯ್ಕೆ ಮಾಡಿಕೊಂಡು ಕೃಷಿ ಜೊತೆಗೆ ಅರಣ್ಯವನ್ನ ಅಳವಡಿಕೆ ಮಾಡ್ಕೊಳ್ಳೋದು ಒಳ್ಳೇದಲ್ಲ ಇದು? ಇದು ಬಹಳ ಒಳ್ಳೇದು. ಕಾರಣ ಹೆಚ್ಚಿನ ರೈತರು ಬದುಗಳು ಕೆಲವೊಂದು ಭೂಮಿ ಹಾಗೆ ಬಿಟ್ಟಿರೋದು ಏನು ಬೆಳೆಯದಂಗೆ. ಇಂಥ ಜಮೀನು ನಮ್ಮ ದೇಶದಲ್ಲಿ ಬಹಳ ಇದೆ. ರೈತರು ಇಂಥ ಈ ಏನು ನಾವು ಹೆಬ್ಬೆ ಹೇಳ್ತೀವಿ, ಈ ಹೆಬ್ಬೆವನ್ನ ಅಂತ ಪ್ರದೇಶದಲ್ಲಿ ಹಾಕೋದ್ರಿಂದ ಆ ಭೂಮಿಯನ್ನು ನಾವು ಬೆಳೆಸಿದಂಗೆ ಆಗತ್ತೆ, ರೈತರ ಆರ್ಥಿಕ ಮಟ್ಟವನ್ನು ಸಹ ಸುಧಾರಿಸಿದಂಗೆ ಆಗ್ತದೆ. ಹಾಗಾಗಿ ಆ ಸೊಪ್ಪು ಅದು ಬಂತು ಅಂತೇಳಿದ್ರೆ ಗೊಬ್ಬರನ ಮಾಡಬೇಕು, ಗೊಬ್ಬರನು ಮಾಡಲೇಬೇಕು. ವರ್ಷದ ಕೊನೆಗೆ ನಾವು ಬರೀ ಎಲೆನೆ ತಗೊಂಡು ಗೊಬ್ಬರ ಮಾಡಿದ್ರೆ ಅದರಂದು ಸಾಕಷ್ಟು ಗೊಬ್ಬರ ಆಗ್ತದೆ. ಬೆಳವಣಿಗೆ ಹಂತದೊಳಗೆ ಸವರುದು ಹಂಗೇನಾದ್ರು ಪ್ರಪ್ರಥಮವಾಗಿ ನಾವು ಇದನ್ನ ಸ್ವಲ್ಪ ನೇರ ಬೆಳಿಗ್ ಬಿಡಬೇಕು. ಹಾಗಾಗಿ ಕೆಳಗಿರ್ತಕ್ಕಂತ ಬ್ರಾಂಚ್ ಗಳನ್ನ ನಾವು ತೆಗಿಬೇಕಾಗ್ತದೆ. ಪ್ರತಿ ವರ್ಷ ಮಾಡಬೇಕು ಅದನ್ನ? ಪ್ರತಿ ವರ್ಷ ಅಂದ್ರೆ ಒಂದ್ವೇಳೆ ಬಂದಂಗಾದ್ರೆ 2-3 ವರ್ಷ ಮಾಡಿದ್ರೆ ಸಾಕು, ಆನಂತರ ಮಾಡೋದು ಬೇಕಾಗಲ್ಲ. ಹಾಗಾಗಿ ಇದು ನೇರವಾಗಿ ಹೋಗುತ್ತೆ, ನೀಲಗಿರಿ ಟೈಪ್? ಹೌದು, ಹೆಚ್ಚಿನ ಭಾಗದ ನೇರವಾಗಿ ಹೋಗ್ತದೆ. ಆದ್ರೆ ಕೆಲವೊಂದು ರೆಂಬೆಗಳು ಪಕ್ಕದಲ್ಲಿ ಬರ್ತಾವ, ನೀಲಗಿರಿ ನೇರಾಗೆ ಹೋಗೋದಿಲ್ಲ. ಅಂತ ರೆಂಬೆಗಳನ್ನ ನಾವು ತೆಗಿಬೇಕಾಗತ್ತೆ. ಇದು ಹೂ ಬಿಡುದು ಹಣ್ಣು ಬಿಡುದು ಹಂಗೇನ ಆಗುತ್ತ? ಇದು ಹೂ ಬಿಡ್ತದೆ, ಇದರ ಹೂ ಬಿಟ್ಟು ಕಾಯಿ ಆಗ್ತದೆ. ಕಾಯಿ ಬಲ್ತಾದ್ಮೇಲೆ ಅದರಿಂದಲೇ ನಾವು ಬೀಜ ಮೊಳಕೆ ಮಾಡ್ಕೊಂಡು ಸಸಿಗಳನ್ನ ಮಾಡ್ತೀವಿ. ಮಣ್ಣು ಮತ್ತು ನೀರಿನ ಸಂರಕ್ಷಣೆಗೆ ನಾವು ಗಿಡಗಳನ್ನ ಹಾಕಿ ಅಂತ ಹೇಳ್ತಾ ಇರ್ತೀವಿ. ಈ ಗಿಡ ಉಪಯೋಗ ಆಗುತ್ತೆ? ಈ ಗಿಡನು ಕೂಡ ಉಪಯೋಗ ಆಗ್ತದೆ. ಮಣ್ಣಿನ ಸಂರಕ್ಷಣೆಗೆ ಈ ಗಿಡ ಬಹಳ ಮುಖ್ಯ. ಎಲ್ಲಿ ಇಳಿಜಾರೆಲ್ಲ ಆಗ್ತೀವೋ ಅದಕ್ಕೆ ಆ ಇಳಿಜಾರಿಗೆ ಅಡ್ಡಲಾಗಿ ಈ ಗಿಡವನ್ನು ಹಾಕೋದ್ರಿಂದ ಮಣ್ಣಿನ ಸಂರಕ್ಷಣೆ ಆಗತ್ತೆ, ಅದೇ ತರ ನೀರಿನ ಸಂರಕ್ಷಣೆ ಸಹ ಆಗುತ್ತೆ. ವರ್ಷದ ಎಲ್ಲಾ ಕಾಲದಲ್ಲಿ ಹಸಿರಾಗಿರುತ್ತೋ ಅಥವಾ ಎಲೆ ಉದುರಿಸುತ್ತೋ ಹೇಗೆ? ಇಲ್ಲ, ಈ ಮರ ಸದಾ ಹಸಿರಾಗಿರ್ತದೆ. ತೇವಾಂಶ ಇದ್ರೆ ಇದು ಸದಾ ಹಸಿರಾಗಿರ್ತದೆ. ಒಂದೇ ತೇವಾಂಶ ಕಡಿಮೆ ಆದ್ರೆ ಎಲೆಗಳು ಹಳದಿ ಬಣ್ಣಕ್ಕೆ ಬಂದು ಬೆಳವಣಿಗೆ ಸ್ವಲ್ಪ ಕಡಿಮೆ ಆಗ್ತದೆ. ಹಾಗಾಗಿ ಇದು ಸದಾ ಹಸಿರಿರ್ತಕ್ಕಂಥ ಮರ. ನಾವು ಬೇವಿನ ಮರ ಅಂತೀವಿ, ಅಜಾಡಿರೆಕ್ಟಾ ಇಂಡಿಕಾ, ಅದು ಚಳಿಗಾಲಕ್ಕೆ ಎಲ್ಲ ತಪ್ಪಲವನ್ನು ಉದುರಿಸಿ ಹೊಸ ಚಿಗುರು ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಹೌದು, ಅದರಲ್ಲಿ ಏಪ್ರಿಲ್ ಮೇ ಅಥವಾ ಮಾರ್ಚ್ ಏಪ್ರಿಲ್ ಈ ಇದರಲ್ಲಿ ಹೂವು ಆಗ್ತದೆ. ಸಹಜವಾಗಿ ಯುಗಾದಿ ಹಬ್ಬದಲ್ಲಿ ಅದರ ಹೂವು ಬರ್ತವೆ. ಹಾಗಾಗಿ ಬೇವು ಬೆಲ್ಲ ಅಂತೇಳಿ ಎಲೆ ಮತ್ತ ಹೂವನ್ನ ತಗೊಳ್ತಾರೆ ಬೆಲ್ಲ ಜೊತೆ. ಇದರಲ್ಲಿ ಕೂಡ ಹೂವು ಆಗೋದು, ಆನಂತರ ಕಾಯಾಗೋದು ಈ ಮೇ ಜೂನ್ ನಂತರನೇ. ಹಾಗಾಗಿ ಬಲ್ತಾದ್ನಲ್ಲ ಕಾಯಿ ಏನದವೆ ಅವು ಬೀಜ ಸ್ವಲ್ಪ ದೊಡ್ಡದಿರ್ತದೆ, ಆದರೆ ಮೊಳಕೆ ಪ್ರಮಾಣದಲ್ಲಿ ಹೆಚ್ಚಿನ ಒಂದು ಏನು ಮೊಳಕೆ ಇರೋದ್ರಿಂದ ಇದು ಸಸಿ ಮಾಡಲಿಕ್ಕೆ, ಅನಂತರ ಸಸಿ ಮಾಡಾದ್ಮೇಲೆ ಅದನ್ನು ನಾಟಿ ಮಾಡಲಿಕ್ಕೆ ಕಿತ್ತು ಹಾಕೋದ್ರಿಂದ ಇದಕ್ಕೆ ಯಾವ ಥರ ಅನಾಹುತ ಆಗೋದಿಲ್ಲ, ತೊಂದರೆ ಇಲ್ಲ. ಹಾಗಾಗಿ ಇದನ್ನು ರೈತರು ತಾವೇ ಮಾಡ್ಕೋಬೋದು ಬೀಜ ಸಿಕ್ಕರೆ, ಇಲ್ಲ ಅಂದರೆ ಸಸಿ ಸಿಕ್ಕರೆ ಸಸಿನ ತಗೊಂಡೋಗಿ ಅಲ್ಲಿ ನಾಟಿ ಮಾಡ್ಕೋಬಹುದು. ಒಂದ್ ಎಕರೆಗೆ ಎಷ್ಟು ಗಿಡ ಕುಂದಿರಬಹುದು? ಒಂದ್ ಎಕರೆಗೆ ನಾವು ಅಂತರದ ಮೇಲೆ ಹಾಕತ್ತೆ, ಒಂದು ಐದು ಐದು ಅಂತರದಲ್ಲಿ ನಾವು ಏನಾದ್ರೂ ಈಗ ಇದನ್ನ ನಾಟಿ ಮಾಡಿದ್ರೆ ನಮಗೆ ಒಂದ್ ಎಕರೆಗೆ ಸುಮಾರು 1,500 to 2,000 ತನಕ ಗಿಡವನ್ನ ಹಾಕಬಹುದು. ಬಹಳ ಆಯ್ತು ಗಿಡ. ನಾವು ಹಾಗಾಗಿ 2 or 3 ಹಂತದಲ್ಲಿ ಕಟಾವು ಮಾಡಿದ್ರೆ ಇನ್ನೂ ಬೆಟರ್. ಹೌದು, 2-3 ಹಂತದಲ್ಲಿ ಮಾಡಬಹುದು. ನಾ ಇಲ್ಲಿ ಕೆಲವು ರೈತರು ಮಾಡಿದ್ದಾರೆ, ಅವಕ್ಕೆಲ್ಲ ಡ್ರಿಪ್ ಹಾಕಿದ್ದಾರೆ, ಅವಕ್ಕೆಲ್ಲ ಫರ್ಟಿಲೈಸರ್ ಕೊಡ್ತಾ ಇದ್ದಾರೆ. ಅವರು ಕೇರೋ ಒಂದು 4 ವರ್ಷದಲ್ಲಿ ಕಟಾವ್ ಮಾಡ್ತಕ್ಕಂಥ ಸಾಧ್ಯತೆಗಳಿವೆ. ನಾವು ಅದನ್ನ ಈಗ ಪ್ರಯೋಗ ಹಂತದಲ್ಲಿ ನೋಡ್ತಾ ಇದೀವಿ. ಯಶಸ್ವಿ ರೈತರ ಅನುಭವ ಏನು ಇದರಲ್ಲಿ? ಚಿತ್ರದುರ್ಗದಲ್ಲಿ ಹಿರಿಯರಲ್ಲಿ ಅರಗುನಾಥ್ ಅವರು ಇದಾರೆ. ಅವರು ಸುಮಾರು 40 ಎಕರೆಯಲ್ಲಿ ಈ ಒಂದು ಹೆಬ್ಬೆವನ್ನು ಬೆಳೆದಿದ್ದಾರೆ. ಬೇರೆ ಬೇರೆ ಹಂತದಲ್ಲಿ ಇದೆ, ಆಸಕ್ತರು ಹೋಗಿ ಹಿರಿಯರಲ್ಲಿ ಅವರನ್ನ ಭೇಟಿ ಮಾಡಬಹುದು. ಅಂದ್ರೆ ಅವರ ಅನುಭವ ನೀವು ನೋಡಿದ್ರೆ ರೈತರು ಏನ್ ಹೇಳ್ತಾರೆ, ಇಂತ ಬೆಳೆ ಬೆಳೆದಿದ್ದು ಒಳ್ಳೇದಾಯ್ತು ಅಂತಾರೋ ಹೇಗೆ? ಅವರು ಬಹಳ ಒಳ್ಳೇದಾಯ್ತು ಅಂತ ಹೇಳಿದ್ದಾರೆ. ಜನಗಳಿಗೆ ರೈತರು ಬೇರೆ ರೈತರು ಬೆಳಿಲಿ ಅಂತೇಳಿ ಅವರು ಪ್ರಾತ್ಯಕ್ಷಗಳನ್ನ ಹಾಗೆ ಇಟ್ಕೊಂಡಿದ್ದಾರೆ. 10 ಎಕರೆಯಲ್ಲಿ ಬೇರೆ ಬೇರೆ ಹಂತದಲ್ಲಿ ಇರ್ತಕ್ಕ ವಯಸ್ಸಿನ ಮರಗಳು ಹತ್ರ ಇದಾವೆ, ಹಾಗೆ ಬೀಜಗಳನ್ನು ಕೂಡ ಸಹ ಅವ್ರು ಕೊಡ್ತಾರೆ. ಸೊ ಹೀಗಾಗಿ ಆ ರೈತರು ಅದನ್ನ ಮೆಚ್ಚಿಕೊಂಡಿದ್ದಾರೆ, ಇದರಿಂದ ಲಾಭದಾಯಕ ಅಂತ ಅವರು ತೋರಿಸಿಕೊಟ್ಟಿದ್ದಾರೆ ಚಿತ್ರದುರ್ಗದ ಅರಗುನಾಥ್. ಇದನ್ನ ನಂಬಿಕೊಂಡು ನಾವೇನು ಜೇನು ಸಾಕಾಣಿಕೆ ಅಂತ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯನಾ? ಇದನ್ನ ನಂಬಿಕೊಂಡು ನಾವು ಜೇನನ್ನು ಮಾಡಬಹುದು. ಪಕ್ಕದಲ್ಲಿ ಬೇರೆ ಹೂವಿನ ಗಿಡಗಳನ್ನು ಸಹ ನಾವು ಹಾಕ್ಬೇಕಾಗತ್ತೆ. ಯಾಕಂದ್ರೆ ಇದು ವರ್ಷದಲ್ಲಿ ಒಂದ್ಸಲ ಹೂವು ಬರ್ತದೆ, ಇನ್ನು ಬಾಕಿ ದಿವಸ ಹೂವು ಇರೋದಿಲ್ಲ. ಹಾಗಾಗಿ ಬಾಕಿ ದಿವಸ ಆ ಹೂವು ಇರ್ತಕ್ಕಂಥ ಕೆಲವು ಗಿಡ ಮರಗಳನ್ನು ನಾವು ಹಾಕಿದ್ರೆ ನಾವು ಜೇನು ಕೃಷಿನೂ ಕೂಡ ಮಾಡಬಹುದು. ಇದು ಅರಣ್ಯ ಗಿಡ, ನೈಸರ್ಗಿಕವಾಗಿ ಅರಣ್ಯದಲ್ಲಿ ಬೆಳೆದಿದೆಯಲ್ಲ ಇದು? ಹೌದು, ಇದು ನಿಸರ್ಗದಿಂದ ನೈಸರ್ಗಿಕ ಬೆಳೆದಂತ ಗಿಡ. ಇದು ಭಾರತದೇ ಗಿಡ, ಇದು ಬೇರೆ ದೇಶದಿಂದ ಬಂದಿದ್ದಲ್ಲ. ಮೊದಲಿಂದಲೂ ಇದು ಹೆಬ್ಬೇವು ನಮ್ಮ ಭಾರತದಲ್ಲಿ ಇತ್ತು, ಈಗಲೂ ಇದೆ. ಜಾಸ್ತಿ ಈಗ ಅದಕ್ಕೆ ಒತ್ತು ಬಂದಿದೆ. ಇದರಲ್ಲಿ ಔಷಧಿ ಗುಣ ಏನಾದ್ರು? ನಾನು ಮೊದಲೇ ಹೇಳಿದೆ ಇದರಲ್ಲಿ ಅಂತಹ ಔಷಧಿ ಗುಣ ಇಲ್ಲ ಅಂತ. ಆದ್ರೆ ಬೇವಿಗಿದ್ದಷ್ಟು ಇದ್ರ ಇಲ್ಲದೆ ಇರಬಹುದು. ಅದಕ್ಕೂ ಎಲೆ ಈ ಒಂದು ಗಿಡದಲ್ಲಿ ಕೆಲವೊಂದು ಔಷಧಿ ಗುಣಗಳನ್ನ ಈಗಾಗಲೇ ನೋಡ್ಕೊಂಡಿದ್ದಾರೆ. ಎಲೆಗಳಿಂದ, ತೊಗಟೆಯಿಂದ, ಈ ಮರದ ಎಣ್ಣೆಯಿಂದ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆಯನ್ನು ನಿಯಂತ್ರಿಸ್ತೇವೆ ಅಂತೇಳಿ ಗೊತ್ತಾಗಿದೆ. ಅಷ್ಟೇ ಅಲ್ಲದೆ ಕೆಲವೊಂದು ಫಂಗಸ್ ಅಂತವಲ್ಲ ಅದಕ್ಕೆ, ಅಷ್ಟೇ ಅಲ್ಲದೆ H1N1 ವೈರಾಣುವಿಗೂ ಕೂಡ ಇದು ಒಳ್ಳೆಯ ಔಷಧಿ ಅಂತೇಳಿ ಅಧ್ಯಯನದಿಂದ ತಿಳಿದು ಬಂದಿದೆ. ಮಾರುಕಟ್ಟೆ ಅಷ್ಟೊಂದು ಬೇಡಿಕೆ ಇಲ್ಲ ಅಂತೇಳಿ ಅಂತೀರಿ, ಹಾಗಾಗಿ ಹೆಚ್ಚಿನ ರೈತರು ಒಂದೊಳ್ಳೆ ಇಂತ ಬೆಳೆಯನ್ನು ಆಯ್ಕೆ ಮಾಡ್ಕೊಳ್ಳೋದು ಒಂದು ರಿಸ್ಕ್ ಅಂತ? ಸಹಜವಾಗಿ ರೈತರ ದೃಷ್ಟಿಯಲ್ಲಿ ನೋಡಿದಾಗ ರಿಸ್ಕ್ ಅನಿಸ್ತದೆ. ಆದ್ರೆ ರೈತರು ಈ ಒಂದು ಬೆಳೆ ತಗೊಳ್ಳೋಕ್ಕಿಂತ ಮೊದಲು ಆ ಬೈಬ್ಯಾಕ್ ಸಿಸ್ಟಮ್ ಅನ್ನ ಫಾಲೋ ಮಾಡಬೇಕು. ಕೃಷಿ ವಿಶ್ವವಿದ್ಯಾಲಯದ ಅಥವಾ ಅಣೆ ಮಹಾವಿದ್ಯಾಲಯದ ಕೆಲವೊಂದು ರೈತರನ್ನ ಕೆಲವೊಂದು ವಿಜ್ಞಾನಿಗಳನ್ನು ಭೇಟಿ ಮಾಡಿದ್ರೆ ಅವರಿಂದ ಮಾಹಿತಿ ಪಡೆದು ಆ ಮಾಹಿತಿ ಪ್ರಕಾರ ಅವರು ಬೈಬ್ಯಾಕ್ ಸಿಸ್ಟಮ್ ಅನ್ನ ತಗೊಂಡ್ರೆ ಆ ರೈತರಿಗೆ ಲಾಭದಾಯಕ ನಷ್ಟ ಆಗೋದಿಲ್ಲ. ಬೆಳೆದ ಬೆಳೆಯನ್ನ ಅವರು ನೇರವಾಗಿ ಖರೀದಿ ಮಾಡ್ಲಿಕ್ಕೆ ಅಥವಾ ಇವರು ಮಾರಾಟ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಆ ಕಂಪನಿ ಮೂಲಕ ಮಾರಾಟ ಮಾಡುದು? ಹೌದೌದು, ಇವ್ ಏನಿದ್ರು ಕಂಪನಿ ಅಥವಾ ಇಂಡಸ್ಟ್ರಿ ಇದಾವೆ ಅವರಿಗೆ ನಾವು ಕೊಡ್ಬೇಕಾಗತ್ತೆ. ಟನ್ ಗಟ್ಟಲೆ ಯಾವೊಬ್ಬರು ಬೇರೆ ರೈತರು ತಗೊಳ್ಳೋದಿಲ್ಲ, ಹಾಗಾಗಿ ಇಂಡಸ್ಟ್ರಿಗಳಿಗೆ ಕೊಡ್ಬೇಕಾಗ್ತದೆ. ಬೇರೆ ಉಪಯೋಗ ಆಗಲ್ಲ ಇದು ಮರಮುಟ್ಟಿಗೆ. ಮರಮುಟ್ಟಿಗೆ ಅಂತ ಬೇಗ ಬೆಳಿತಕ್ಕಂಥ ಮರ ಆಗಿದ್ರಿಂದ ಇದು ಮರಮುಟ್ಟಿಗೆ ಅಂತ ಯೋಗ್ಯವಾದಂತದ ಮರ ಅಲ್ಲ. ಒಟ್ಟಾರೆ ಇಂಥ ಒಂದು ಹೆಬ್ಬೇವಿನ ಗಿಡ ಬಹಳ ಕುತೂಹಲಕಾರಿ ಹೊಸ ಬೆಳೆ ಇದು, ಅರಣ್ಯ ಬೆಳೆ. ವೇಗವಾಗಿ ಬೆಳೆಯುದ್ರಿಂದ ರೈತರು ಆಸಕ್ತಿ ವಹಿಸಿ ಇಂಥ ಒಂದು ಹೆಬ್ಬೇವನ್ನ ಬೆಳೀತಾ ಇದ್ದಾರೆ. ಹಾಗಾಗಿ ಇಷ್ಟು ಹೆಬ್ಬೇವಿನ ಕುರಿತು ಮಾಹಿತಿ ಕೊಟ್ಟಂತ ಡಾಕ್ಟರ್ ಎಚ್ ಶಿವಣ್ಣ ಅವರಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಹೆಬ್ಬೇವು ಕೃಷಿ ಕುರಿತು